ಪ್ರೋತ್ಸಾಹಿಸಿದ ಹಿರಿಮೆ ಗದಗ ಜಿಲ್ಲೆಯ ಕುರ್ತಕೋಟಿ ಗ್ರಾಮಕ್ಕೆ ಸಲ್ಲುತ್ತದೆ ಸಚಿವ ಎಚ್.ಕೆ. ಪಾಟೀಲ್. ಐಪಿಎಲ್ ಟಿ20 ಕ್ರಿಕೆಟ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಫುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಇದು ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಾಗಿ ಉಳುಮೆಯ ಪ್ರಯೋಜನ ಕುರಿತು ಡಾ ತಿಮ್ಮೇಗೌಡ ಎಂಎನ್ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಜನಪದ ಸಂಗೀತದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ ಕೇಳಬಹುದು. ಈಗ ಕೇಳಿ ಮಾಗಿ ಉಳುಮೆಯ ಪ್ರಯೋಜನ ಕುರಿತು ಡಾ ತಿಮ್ಮೇಗೌಡ ಎಂಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಾಗಿ ಉಳುಮೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹವಾಮಾನ ಇಲಾಖೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂಎನ್ ತಿಮ್ಮೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ತಿಮ್ಮೇಗೌಡ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗ ಮಳೆಗಾಲ ಹತ್ತತ್ರ ಬರ್ತಾ ಇದೆ. ಹೌದು, ಇನ್ನೂ ಒಂದು 2 ತಿಂಗಳಲ್ಲಿ ಮಳೆಗಾಲ ಶುರು ಆಗ್ಬಿಡ್ತದೆ. ಖಂಡಿತ. ಹಾಗಾಗಿ ನಮ್ಮ ರೈತ ಬಾಂಧವರು ತಮ್ಮ ಹೊಲಗಳನ್ನು ಮುಂದಿನ ಬೆಳೆ ಬೆಳೆಯೋಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತಾರೆ. ಹೌದು. ಅಲ್ಲಲ್ಲಿ ಈಗ ಸೂಕ್ತ ಸಮಯ ಮತ್ತು ಈಗ ಎಲ್ಲ ಕೆಲಸ ಕಾರ್ಯಗಳು ಮುಗಿದು ಕೆಲವೊಬ್ಬರು ಎಲ್ಲ ಬೆಳೆಗಳನ್ನು ಕೂಡ ಫಸಲನ್ನು ತೆಗೆದುಬಿಟ್ಟು ಈಗ ಹೊಲವನ್ನು ಖಾಲಿ ಇಟ್ಟಿದ್ದಾರೆ. ಮತ್ತೀಗ ಈ ಹೊಲನ ಮುಂದೆ ತಯಾರು ಮಾಡ್ಕೋಬೇಕು. ಖಂಡಿತ. ಅದಕ್ಕಾಗಿ ಮಾಗಿ ಉಳುಮೆ ಮಾಡಿಕೊಂಡ್ರೆ ಸುಲಭ ಅಂತ ನಮ್ದು ಹಳೆ ಪದ್ಧತಿ ಇದೆ. ಹೇಳಿ ಗೌಡ್ರೆ, ಈಗ ಮಾಗಿ ಉಳುಮೆ ಅಂದ್ರೆ ಏನು, ಯಾಕೆ ಮಾಡಬೇಕು? ಓ ಸರ್, ರೈತ ಬಾಂಧವರೇ, ನಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ಕೃಷಿ ಪ್ರಧಾನವಾದಂತಹ ರಾಜ್ಯ. ಈ ಒಂದು ರಾಜ್ಯದಲ್ಲಿ ನಾವು ಮಳೆಯಾಶ್ರಿತ ಬೇಸಾಯವನ್ನ ಹೆಚ್ಚು ಅವಲಂಬನೆಯನ್ನು ಮಾಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಶೇಕಡ 64% ಅಷ್ಟು ಕೃಷಿ ನಮ್ಮ ಮಳೆಯಾಶ್ರಿತದಲ್ಲಿದೆ. ಮಳೆಯಾಶ್ರಿತದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಏನಪ್ಪಾ ಅಂದ್ರೆ, ಈಗ ಬದಲಾದಂತಹ ಹವಾಮಾನ ಸನ್ನಿವೇಶದಲ್ಲಿ ಮಳೆಯ ವ್ಯತ್ಯಯದಿಂದ, ಮಳೆಯ ಹಂಚಿಕೆನಲ್ಲಾಗಿರ್ತಕ್ಕಂಥ ವ್ಯತ್ಯಾಸದಿಂದ ನಮ್ಮ ಮಣ್ಣಿನಲ್ಲಿ ತೇವಾಂಶದ ಸಂರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡಬೇಕಾಗತ್ತೆ. ನಾವು ಬಿದ್ದಂಥ ಮಳೆ ನೀರನ್ನ ಮಣ್ಣಿನಲ್ಲಿ ಸಂಗ್ರಹಣೆ ಮಾಡಿಟ್ಕೊಂಡಿದ್ರೆ ಆವಾಗ ನಮ್ಮ ಕೃಷಿಯನ್ನು ಸದೃಢಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಸನ್ನಿವೇಶದಲ್ಲಿ ಆರಂಭದಿಂದಲೂ ಕೂಡ, ಅಂದ್ರೆ ಅನಾದಿ ಕಾಲದಿಂದಲೂ ಕೂಡ, ನಮ್ಮ ರೈತ ಬಾಂಧವರು ಹಿಂದೆ ಒನ್ನೇರು ಅಂತಕ್ಕಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬತ್ತಾ ಇದ್ರು. ಒನ್ನೇರು ಅಂತಂದ್ರೆ ಯುಗಾದಿ ಸಂಭ್ರಮದಲ್ಲಿ ಅಥವಾ ಯುಗಾದಿ ಸಮಯದಲ್ಲಿ ಬೀಳ್ತಕ್ಕಂಥ ಮೊದಲನೇ ಮಳೆಯ ಸನ್ನಿವೇಶದಲ್ಲಿ ಭೂಮಿಯನ್ನ ಒಂದು 4 ಸುತ್ತು ಉಳುಮೆ ಮಾಡಿಬಿಟ್ಟು ಭೂಮಿ ತಾಯಿ ಆ ರೈತ ಬಳಸ್ತಕ್ಕಂಥ ಎಲ್ಲಾ ಸಲಕರಣೆಗಳನ್ನ ಪೂಜೆ ಮಾಡಿಕೊಂಡು ತಗೊಬಂದು ಓಕೆ ದನಕರುಗಳನ್ನ ಪೂಜೆ ಮಾಡಿ ನನ್ನ ಈ ವರ್ಷದ ಬದುಕು ಆರಂಭ ಆಗ್ತಾ ಇದೆ, ಈ ಆರಂಭವನ್ನ ಉತ್ತಮವಾಗಿರಲಿ ಮತ್ತು ನನ್ನ ಬದುಕು ಈ ವರ್ಷ ಸುಸ್ಥಿರವಾಗಿರಲಿ ಅಂತಕ್ಕಂಥ ಬೇಡಿಕೆಯನ್ನ ದೇವರ ಮುಂದೆ ಇಡುವಂತ ಒಂದು ಪ್ರಕ್ರಿಯೆನೇ ಒನ್ನೇರು ಅಂತ ಕರಿತಾ ಇದ್ರು. ಅದನ್ನ ನಾವು ವೈಜ್ಞಾನಿಕವಾಗಿ ಮಾಗಿ ಉಳುಮೆ ಅಂತ ಕರಿತೀವಿ. ಮಾಗಿ ಉಳುಮೆ ಅಂತಂದ್ರೆ, ಮಾಗಿ ಅಂದ್ರೆ ಇಲ್ಲದ ಸಮಯದಲ್ಲಿ, ಅಂದ್ರೆ ಭೂಮಿನಲ್ಲಿ ಬೆಳೆ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಅಥವಾ ಮುಂಗಾರು ಪ್ರಾರಂಭದ ಹಂತದಲ್ಲಿ ಭೂಮಿ ಏನು ಇಲ್ದನೆ ಭೂಮಿ ಡ್ರೈ ಆಗಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಮಳೆ ಬಿದ್ದಂತ ಮಳೆ ತೇವಾಂಶವನ್ನ ಬಳಸ್ಕೊಂಡು ಭೂಮಿಯನ್ನ ಉಳುಮೆ ಮಾಡುವಂತ ಒಂದು ಕ್ರಿಯೆಯನ್ನ ನಾವು ಮಾಗಿ ಉಳುಮೆ ಅಂತ ಕರಿಬಹುದು. ಆಕ್ಚುಲಿ ಅಂದ್ರೆ ಇದು ಹವಾಮಾನಕ್ಕೂ ಕೂಡ ಸಂಬಂಧ ಪಡೆದಂತ ವಿಷಯ. ಸಂಬಂಧಪಟ್ಟಿದೆ. ಖಂಡಿತ. ಅಂದ್ರೆ ಈಗ ನಮ್ದು ಚೈತ್ರ ಮಾಸ ಶುರು ಆಗಿದೆ, ಈಗ ಹೊಸ ವರ್ಷ ಶುರು ಆಗಿದೆ, ಇದೆಲ್ಲ ಪದ್ಧತಿ ನಮ್ಮ ಪುರಾತನವಾಗೇ ಇದೆ, ಯಾವುದು ಹೊಸದಲ್ಲ ಇದು. ಆದ್ರೆ ಈಗ ನಮ್ಮ ರೈತರು ಈ ಮುಂಬರುವ ಬೆಳೆಗಳಿಗೆ ತಾವು ಸಿದ್ಧರಾಗಬೇಕಾಗಿದೆ. ಖಂಡಿತ. ಈ ಮಾಗಿ ಉಳುಮೆ ಅಂದ್ರೆ ಏನು ಅನ್ನೋದು ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಈಗ ನಾವು ಪದ್ಧತಿ ಮಾಡ್ತಾ ಇದ್ದೇವೆ, ಆದ್ರೆ ಮಾಗಿ ಉಳುಮೆ ಅಂದ್ರೆ ಪಕ್ಕ ನಮ್ಗೆ ನಾವು ಮರ್ತಿದ್ದೇವೆ. ಪದ್ಧತಿಯಲ್ಲಿ ನಾವು ಇದ್ರು ನಾವು ಅದನ್ನ ಬಳಸ್ತಾ ಇಲ್ಲ. ಈಗ ಈ ಒಂದು ಮಾಗಿ ಉಳುಮೆನ ಯಾಕೆ ಮಾಡಬೇಕು ಡಾಕ್ಟರ್ ತಿಮ್ಮೇಗೌಡ ಅವರೇ? ಖಂಡಿತ. ಒಂದು ಈಗ ಹವಾಮಾನ ಬದಲಾವಣೆಯಿಂದ ನಮ್ಮ ಮಳೆಯ ಹಂಚಿಕೆನಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಟೈಮು ಸರಿಯಾಗಿ ಮಳೆ ಬರ್ತಾ ಇಲ್ಲ. ಮಳೆ ಬರದೇ ಇರೋ ಕಾರಣದಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಒಂದು ಕಡೆ ಮಳೆಯ ವ್ಯತ್ಯಾಸ ಆಗಿರತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಅಥವಾ ಸಾವಯವ ಅಂಶದ ಪ್ರಮಾಣ ತುಂಬಾ ಕಡಿಮೆ ಆಗಿ ಮಣ್ಣಿನ ಆರೋಗ್ಯ ಹದಗೆಡ್ತಾ ಇದೆ. ಸೊ ಕಡಿಮೆ ಸಾವಯವ ಅಂಶ ಇರತಕ್ಕಂಥ ಈ ಒಂದು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಬಿದ್ದಂತ ಮಳೆ ನೀರು ಇಮಿಡಿಯೇಟ್ ಆಗಿ ಭೂಮಿ ಕುಡಿದ್ರು ಕೂಡ ಅದು ಭೂಮಿಯಿಂದ ಆವಿಯಾಗುವಂತ ಪ್ರಮಾಣ ಜಾಸ್ತಿ ಇರುತ್ತೆ, ಮಣ್ಣಲ್ಲಿ ತೇವಾಂಶದ ಸಂರಕ್ಷಣೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಳೆ ಎರಡು ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತೆ. ಒಂದು ಪೂರ್ವ ಮುಂಗಾರಿನಲ್ಲಿ ಕೂಡ ಒಂದು ಹೆಚ್ಚಿನ ಮಳೆ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪೂರ್ವ ಮುಂಗಾರು ಅಂತಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದು ಹೆಚ್ಚಿನ ವಾಡಿಕೆ ಮಳೆ ಬೀಳ್ತಕ್ಕಂಥದ್ದು ಇರುತ್ತೆ. ಇವನ್ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಒಂದೆರಡು ಯುಗಾದಿ ಸಮಯದ ಮಳೆಗಳು ಬರ್ತವೆ. ಆ ಮಳೆಯನ್ನ ಬಳಸ್ಕೊಂಡು ನಾವು ಮಣ್ಣು ತೇವ ಇದ್ದಂತ ಸಂದರ್ಭದಲ್ಲಿ ಭೂಮಿಯನ್ನ ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಮಣ್ಣು ಎಪ್ಪಾಗಿರ್ತಕ್ಕಂಥ ಮಣ್ಣು ಸಡಿಲಗೊಂಡು ಸಡಿಲವಾದ ಮಣ್ಣಿಂದ ಆನಂತರ ಬಿದ್ದಂತ ಪ್ರತಿ ಅನಿ ಮಳೆ ನೀರು ಕೂಡ ಭೂಮಿ ಒಳಗಡೆ ಇಂಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನಮ್ಮ ರೈತರು ಒಂದು ನಾಣ್ಣುಡಿಯನ್ನ ಹೇಳ್ತಾರೆ, ಬಿದ್ದಂತ ಮಳೆ ನೀರು ತನ್ನ ಹೊಲದಲ್ಲಿ ಬಿದ್ದಾಗ ಅವನ ಆಸ್ತಿ, ಅದು ಹೊರಗಡೆ ಹರಿದು ಹೋಯ್ತು ಅಂತಂದ್ರೆ ಅದು ಪರರ ಆಸ್ತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಿದ್ದಂತ ಮಳೆ ನೀರು ಚಿನ್ನದಂತ ನೀರು, ಅದು ಆಕ್ಚುಲಿ ಆ ನೀರನ್ನ ಭೂಮಿನಲ್ಲಿ ಸಂಗ್ರಹಣೆ ಮಾಡಿಕೊಂಡಿದ್ರೆ ಮುಂದಿನ ಹಂತದಲ್ಲಿ ಮಣ್ಣಿನಲ್ಲಿ ತೇವಾಂಶ ಉಳ್ಕೊಳ್ಳೋದ್ರಿಂದ ಆ ಸಂದರ್ಭದಲ್ಲಿ ಬೆಳೆಗೆ ಬರ ಬಂದ್ರು ಕೂಡ ಒಂದಷ್ಟು ತೇವಾಂಶವನ್ನ ಮಣ್ಣು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಬದಲಾದ ಹವಾಮಾನ ಪರಿಸ್ಥಿತಿಯಿಂದ ಮಳೆಯ ವ್ಯತ್ಯಯ ಮತ್ತೆ ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆ ಆಗೋದ್ರಿಂದ ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ನಾವು ಮಾಗಿ ಉಳುಮೆಯನ್ನ ಮಾಡುವುದರ ಮುಖಾಂತರ ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒತ್ತನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಡಾಕ್ಟರ್ ತಿಮ್ಮೇಗೌಡರು ತಾವು ಏನ್ ಹೇಳಿದ್ರಿ, ಚಿನ್ನದ ಹನಿ ಅಂತ ಹೇಳಿದ್ರಲ್ಲ, ಇದು ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಉಪಯೋಗಿಸಬೇಕು. ಯಾಕಂದ್ರೆ ನಮ್ಗೆ ಮಳೆಗಾಲ ಬರ್ತದೆ ಯಾವಾಗ್ಲೂ ಇರ್ತದೆ, ಆದ್ರೆ ಮೊದಲ ಮಳೆ ನಮ್ಗೆ ಭೂಮಿ ಮೇಲೆ ಬೀಳುವಂತ ಮೊದಲ ಮಳೆ ಅದು ಆ ನೀರು ಪರಿಶುದ್ಧವಾದ ನೀರು ಅಂತ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಆ ಮೊದಲ ಮಳೆ ಹನಿ ನೀರನ್ನ ನಾವು ಸಂಗ್ರಹ ಮಾಡಬೇಕು, ಅದು ಭೂಮಿ ಒಳಗೆ ಹೋಗ್ಬೇಕು. ಅದರಲ್ಲಿ ಎಲ್ಲಾ ತರದ ಒಂದು ಪೌಷ್ಟಿಕಾಂಶಗಳಾಗ್ಲಿ, ಫಲವತ್ತತೆ ಹೆಚ್ಚಿಸುವಂತ ಅಂಶಗಳಾಗ್ಲಿ, ಮತ್ತೆ ಏನು ಪರಿಶುದ್ಧವಾದ ನೀರು ಕೂಡ ನಾವು ಹೇಳ್ತಾ ಇದ್ದೇವೆ. ಖಂಡಿತ. ಪ್ರಕೃತಿನಲ್ಲಿ ಮಳೆ ನೀರಿಗಿಂತ ಶುದ್ಧವಾದಂತ ನೀರು ಯಾವ ನೀರು ಕೂಡ ಇರೋದಿಲ್ಲ, ಅದು ಮೊದಲ ಮಳೆಯ ನೀರು. ಹೌದು. ಹಾಗಾಗಿ ಆ ನೀರನ್ನ ನಾವು ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಂರಕ್ಷಣೆ ಮಾಡಿಕೊಂಡಿದ್ರೆ ಅದು ರೈತನ ಬದುಕಿಗೆ ಉತ್ತಮ ಬೆಳೆಯನ್ನ ನೀಡುವುದರ ಮುಖಾಂತರ ಮಣ್ಣಿನ ಆರೋಗ್ಯವನ್ನ ಸರಿಪಡಿಸೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಅದು ಎಷ್ಟೋ ದಿನದಲ್ಲಿ ಅದು ಹೆಪ್ಪುಗಟ್ಟಿದಂತ ಆ ನೀರು ಆಕಾಶದಿಂದ ಕೆಳಗೆ ಬಂದು ಬೀಳುತ್ತಲ್ಲ, ಅದಕ್ಕೆ ತೀರಾ ಒಂದು ಎಲ್ಲಾ ಅಂಶಗಳನ್ನ ತಗೊಂಡು ಭೂಮಿಗೆ ಬರ್ತದೆ. ಅದು ಯಾವುದೇ ತರದಿಂದ ಇರಲಿ, ಅದು ಭೂಮಿಗೆ ಫಲವತ್ತತೆಯನ್ನು ಕೊಡೋ ನೀರು. ಆ ನೀರು ನೀವು ನೋಡಿ, ನೀವು ಆ ನೀರು ತಾಗದ ತಕ್ಷಣ ಯಾವುದೇ ಬಾಡಿದ ಗಿಡ, ಸೊರಗಿದ ಗಿಡ ಎಷ್ಟು ಬೆಳಗ್ಗೆ ಒಂದು ದಿನದಲ್ಲಿ ಚಿಗುರೊಡೆದೆ ನಿಂತು ಬಿಡುತ್ತದೆ. ಅದು ನಮ್ಗೆ ಅದರ ಮಹತ್ವ ಗೊತ್ತಾಗುತ್ತೆ. ಅಯ್ಯೋ ಈ ಮಳೆಯಲ್ಲಿ ಏನು ಸಂಜೀವಿನಿ ಇತ್ತಪ್ಪ ಅನ್ಕೋತೇವೆ ನಾವು. ಈಗ ನಾವು ರೈತ ಮಕ್ಕಳಾಗಿ ಅನುಭವಿಸಿದವರು ಇದ್ರ ಮಹತ್ವ ಗೊತ್ತಾಗುತ್ತೆ. ಈಗ ಡಾಕ್ಟರ್ ತಿಮ್ಮೇಗೌಡ ಅವರೇ, ಈಗ ಇನ್ನೊಂದು, ಈ ಮಾಗಿ ಉಳುಮೆ ಮಾಡೋದ್ರಿಂದ ಈ ಭೂಮಿ ಒಳಗಡೆ ಇರುವಂತ ಕೆಲವೊಂದು ಕೀಟಗಳು ಅಥವಾ ಇನ್ಯಾವುದೇ ಒಂದು ಗಿಡಗಳಿಗೆ ಮಾರಕವಾದ ಒಂದು ಕೀಟಗಳು ಕೂಡ ಈ ಒಂದು ಉಳುಮೆ ಮಾಡೋದ್ರಿಂದ ಅವುಗಳ ಹತೋಟಿ ಮಾಡಬಹುದಾ ಏನು? ಖಂಡಿತ. ಈ ಮಾಗಿ ಉಳುಮೆಯಿಂದ ಅನೇಕ ಉಪಯೋಗಗಳಿವೆ. ಅದರಲ್ಲಿ ಒಂದು ಪ್ರಮುಖವಾದಂತದ್ದು, ಬಿದ್ದಂತ ಮಳೆ ನೀರಿನ ಸಂರಕ್ಷಣೆ ಒಂದಾದ್ರೆ, ಎರಡನೇದು ನಮಗೆ ನಮ್ಮ ಒಂದು ಬೆಳೆಗೆ ಹಾನಿಕಾರಕವಾದಂತ ಕಳೆಗಳಿರ್ಬೋದು, ರೋಗಗಳಿರ್ಬೋದು, ಕೀಟಗಳ ಹತೋಟಿ ಕೂಡ ಸಾಧ್ಯ ಆಗುತ್ತೆ. ಯಾವ ರೀತಿ ಆಗುತ್ತಪ್ಪ ಅಂತಂದ್ರೆ, ಬಹುಶಃ ತಾವೆಲ್ಲ ನೋಡಿ ಗಮನಿಸಿರ್ಬೋದು, ನಾವು ಬೇಸಿಗೆ ಸಂದರ್ಭದಲ್ಲಿ ಯುಗಾದಿ ಟೈಮ್ನಲ್ಲಿ ಭೂಮಿಯನ್ನ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಪಕ್ಷಿಗಳು ನಾವು ನೇಗಿಲಿನ ಸಾಲಿನ ಹಿಂದೆ ಬಂದು ಏನೋ ಒಂದು ಎಕ್ಕಂಡು ಹೋಗ್ತಾ ಇರ್ತವೆ. ಆಕ್ಚುಲಿ ಅವು ಏನನ್ನ ತಿಂತ ಹೋಗ್ತಾ ಇರ್ತವೆ ಅಂತಂದ್ರೆ, ಸಾಮಾನ್ಯವಾಗಿ ಹಿಂದಿನ ಬೆಳೆಗೆ ಬಂದಂತ ರೋಗ ಅಥವಾ ಕೀಟ ಏನಿದೆ, ಆ ಕೀಟ ಅಥವಾ ರೋಗ ತನ್ನ ಅವಶೇಷಗಳನ್ನ ತನ್ನ ಕೋಶಗಳನ್ನ ಅಥವಾ ತನ್ನ ಮೊಟ್ಟೆಗಳನ್ನ ಭೂಮಿನಲ್ಲಿ ನಮ್ಮಲ್ಲಿ ಬೆಳೆಯ ತ್ಯಾಜ್ಯ ಏನ್ ಉಳ್ಕೊಂಡಿರುತ್ತೆ, ಬೆಳೆಯ ಅದೇ ತ್ಯಾಜ್ಯದಲ್ಲೋ ಅಥವಾ ಮಣ್ಣಿನಲ್ಲೋ ಹಾಕ್ಬಿಟ್ಟು ಹೋಗಿರುತ್ತೆ. ಸೊ ಆ ಒಂದು ಅವಶೇಷ ಮುಂದಿನ ಬೆಳೆಗೆ ವರ್ಗಾವಣೆ ಆಗೋವರೆಗೂ ಕೂಡ ಅದು ಮೊಟ್ಟೆಯ ರೂಪದಲ್ಲಿರೋದ್ರಿಂದ ನಾವು ಮಾಗಿ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಆ ಮಣ್ಣಿನಲ್ಲಿ ಅಡಕವಾಗಿರ್ತಕ್ಕಂತ ಅಥವಾ ತ್ಯಾಜ್ಯದಲ್ಲಿ ಅಡಕವಾಗಿರ್ತಕ್ಕಂತ ಕೋಶಗಳಿರ್ಬೋದು ಅಥವಾ ಮೊಟ್ಟೆಗಳಿರ್ಬೋದು, ಆ ಒಂದು ಪಕ್ಷಿಗಳು ಹಿಂದಿನಿಂದ ಬಂದು ನಾವು ಭೂಮಿಯನ್ನ ಮೇಲಕ್ಕೆ ಕೆದಕದಾಗ ಸೊ ಸೆಟ್ಲ್ ಆದಾಗ ಆ ಒಂದು ಹುಳ ಉಪ್ಪಟೆಯನ್ನ ತಿನ್ಕು ಹೋಗೋದನ್ನ ನಾವು ಗಮನಿಸಿರ್ತೀವಿ. ಒಂದು ಎರಡನೇದು ಇನ್ನೊಂದಷ್ಟು ಕೀಟ ಮತ್ತು ರೋಗಾಣುಗಳು ಆ ಸಂದರ್ಭದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಭೂಮಿಯ ಮೇಲ್ಪದರಕ್ಕೆ ಬಂದಾಗ ಬಿಸಿಲಿನ ತಾಪಕ್ಕೆ ಸಿಕ್ಕಾಕೊಂಡು ಅವು ಸೊರಗೆ ಸತ್ತೋಗ್ತವೆ ಆಕ್ಚುಲಿ. ಸೊ ಆ ರೀತಿನಲ್ಲಿ ಹಕ್ಕಿ ಪಕ್ಷಿಗಳಿಂದ ಎಕ್ಕದು ಒಂದ್ ಕಡೆ ಆದ್ರೆ ಮತ್ತೊಂದು ಬಿಸಿಲಿನ ತಾಪಮಾನದಿಂದ ಆ ರೋಗಾಣುವಿನ ಅಂಶಗಳು ನಾಶ ಆಗೋದ್ರಿಂದ ಮುಂದಿನ ಬೆಳೆಗೆ ಅವುಗಳ ವರ್ಗಾವಣೆ ಕಮ್ಮಿ ಆಗುತ್ತೆ, ಮುಂದಿನ ಬೆಳೆಗೆ ಅದರ ರೋಗ ಮತ್ತು ಕೀಟಗಳ ಅವಳಿ ಕಡಿಮೆ ಆಗುತ್ತೆ. ಈಗ ಡಾಕ್ಟರ್ ತಿಮ್ಮೇಗೌಡ ಅವರೇ, ಈಗ ಮಾಗಿ ಉಳುಮೆಯನ್ನ ಯಾವ ತರ ಕೈಗೊಳ್ಳಬೇಕಾಗುತ್ತೆ ಅದ್ರ ವಿಧಾನ ಬಗ್ಗೆ ತಿಳಿಸ್ಕೊಡಿ ನಮ್ಮ ರೈತರಿಗೆ. ಖಂಡಿತ, ಮಾಗಿ ಉಳುಮೆ ಏನಂತಕ್ಕಂಥದ್ದು, ಹಿಂದೆ ನಾವು ಒನ್ನೇರು ಅಂತ ಏನ್ ಕಟ್ತಾ ಇದೀವೋ ಅದನ್ನೇ ನಾವು ವೈಜ್ಞಾನಿಕವಾಗಿ ಹೇಳ್ತಕ್ಕಂಥದ್ದು. ಮಾಗಿ ಉಳುಮೆಯನ್ನ ನೀವು ಬೇರೆ ಬೇರೆ ಹಂತಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಯಾವಾಗ ಅಂತಂದ್ರೆ ನೀವು ಹಿಂದಿನ ಬೆಳೆ ಕಟಾವಾದಂತ ಸಂದರ್ಭದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇದ್ದಿದ್ರೆ, ತೇವಾಂಶ ಇದ್ದಂತ ಸಂದರ್ಭದಲ್ಲಿ ನೀವು ಆ ತೇವಾಂಶವನ್ನ ಬಳಸ್ಕೊಂಡು ಉಳುಮೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಒಂದು. ಇಲ್ಲ ಹಿಂದಿನ ಬೆಳೆ ನಾವು ಕಟಾವ್ ಮಾಡುವಂತದಲ್ಲಿ ಭೂಮಿ ಒಣಗಿದೆ ಎಪ್ಪಾಗಿದೆ ಆಲ್ರೆಡಿ ಅಂತ ಅನ್ನೋದಾದ್ರೆ ಆ ಸಂದರ್ಭದಲ್ಲಿ ಪ್ರಾರಂಭಿಕ ಮುಂಗಾರು ಅಥವಾ ಪೂರ್ವ ಮುಂಗಾರಿನಲ್ಲಿ ಬಿದ್ದಂತ ಮೊದಲನೇ ಮಳೆ, ಈಗ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಮಳೆ ಆಗ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ. ಸೊ ಈ ಮಳೆಯ ತೇವಾಂಶದಲ್ಲಿ ಮಣ್ಣು ನೆಂದಿರುತ್ತೆ, ನೆಂದಿರ್ತಕ್ಕಂತ ಮಣ್ಣನ್ನ ಆದಷ್ಟು ಬೇಗ ಉಳುಮೆ ಮಾಡುವುದರ ಮುಖಾಂತರ ನಾವು ಮಾಗಿ ಉಳುಮೆಯನ್ನ ಕೈಗೊಳ್ಬೇಕಾಗುತ್ತೆ. ಸೊ ಈ ಮಾಗಿ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ನೀವು ಎರಡು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಒಂದು, ಮಾಡುವಂತ ಉಳುಮೆಯನ್ನ ಆದಷ್ಟು ಇಳಿಜಾರಿಗೆ ಅಡ್ಡಲಾಗಿ ಮಾಡತಕ್ಕಂಥದ್ದಕ್ಕೆ ಒಂದು ಒತ್ತನ್ನು ಕೊಡ್ತಕ್ಕಂಥದ್ದು. ಎರಡನೇದು, ನೀವು ಕಸ ಕಡ್ಡಿ ಜಾಸ್ತಿ ಇದ್ರೆ, ಉದಾಹರಣೆಗೆ ನೀವು ಹತ್ತಿ ಹಾಕಿರ್ಬೋದು ಹಿಂದಿನ ಬೆಳೆ ಅಥವಾ ತೊಗರಿ ಹಾಕಿರ್ಬೋದು, ಸೊ ಆ ತರದ ಬೆಳೆಗಳಲ್ಲಿ ಬಂದಾಗ ಕಡ್ಡಿ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಒಂದು ಡಿಸ್ಕ್ ನೇಗಿಲನ್ನು ಆಯಿಸುವುದರ ಮುಖಾಂತರ ಆ ಕಡ್ಡಿಯನ್ನ ಒಂದ್ ಸ್ವಲ್ಪ ಆಳವಾದ ಉಳುಮೆಯನ್ನ ಮಾಡಿ ಆ ಬೇರನ್ನ ಸಂಪೂರ್ಣ ಸಡ್ಲಗೊಳಿಸಿ ಆ ತ್ಯಾಜ್ಯ ಒಳಗಡೆ ಸೇರ್ಕೊಳ್ಳೋದಕ್ಕೆ ಮೊತ್ತನ ಕೊಡಬೇಕಾಗುತ್ತೆ. ಇಲ್ಲ ನೀವು ರಾಗಿ ಅಂತ ಕಡಿಮೆ ಆಳದಲ್ಲಿ ಬೇರನ್ನ ಕೊಡುವಂತ ಬೆಳೆಗಳನ್ನ ಬೆಳೆದಿದ್ದಂತ ಸಂದರ್ಭದಲ್ಲಿ ನೀವು ರಿಪ್ಪರ್ ನೇಗಿಲು ಅಥವಾ ಕಲ್ಟಿವೇಟರ್ ನ ಹಾಕುವುದರ ಮುಖಾಂತರ ನೀವು ಮಾಗಿ ಉಳುಮೆಯನ್ನ ಮಾಡೋದಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ. ಸೊ ಇದನ್ನ ನೀವು ಇಳಿಜಾರಿಗೆ ಅಡ್ಡಲಾಗಿ ಮಾಡಿದಷ್ಟು ನಿಮ್ಮ ಅದರ ಉಪಯೋಗ ಹೆಚ್ಚಿನ ಉಪಯೋಗವನ್ನ ಪಡೆಯಲಿಕ್ಕೆ ರೈತ ಬಾಂಧವರಿಗೆ ಸಾಧ್ಯ ಆಗುತ್ತೆ. ಗೌಡ್ರೆ, ಈಗ ಮಾಗಿ ಉಳುಮೆ ಅಂದ ತಕ್ಷಣ ರಾಜ್ಯದಾದ್ಯಂತ ಅದು ಯಾವ್ದು, ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಪಶ್ಚಿಮ ಪೂರ್ವ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಬೇರೆ ಬೇರೆ ತರದ ಮಣ್ಣು ಇರ್ತದೆ, ಬೇರೆ ಬೇರೆ ತರದ ನೀರಿನ ಅಂಶಗಳು ನಾವು ಕಂಡು ಬರ್ತದೆ ಅಲ್ಲೆಲ್ಲವಾ. ಈಗ ಕೆಲವೊಂದ್ ಕಡೆ ಈಗ ನಾವು ನೋಡಿದಾಗ ಮಣ್ಣಲ್ಲಿ ಈಗ ತರಕಾರಿ ಬೆಳೀತಾರೆ, ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ತರಕಾರಿ ಶುರು ಮಾಡ್ತಾರಲ್ಲ, ಅದು ಏನಾಗುತ್ತಂದ್ರೆ ಒಂದು 15-20 ದಿನ ಆದ್ಮೇಲೆ ಒಳಗಡೆಯಿಂದ ಒಂಥರ ಕೆಂಪು ಹುಳ ಬಂದು ಅದು ಒಂದು ಸಸ್ಯದ ಬೇರನ್ನು ಸಂಪೂರ್ಣ ತಿಂದ ಹಾಕ್ಬಿಡ್ತದೆ, ಕಟ್ ಮಾಡಾಕ್ತದೆ. ಇದು ಭೂಮಿ ಒಳಗಿದ್ದ ಅಂತ ಹುಳಗಳು ಮೇಲ್ ಬಂದು ಈ ಹುಳಗೆ ಈ ಗಿಡಗಳಿಗೆ ನಾಶ ಮಾಡ್ತವೆ. ಹೌದಲ್ಲ, ಇದು ಕೂಡ ಈ ಮಾಗಿ ಉಳುಮೆಗೆ ಏನ್ ಸಂಬಂಧ, ಏನಾದ್ರೂ ಇಲ್ಲಿ ಅದು ಹತೋಟಿ ಮಾಡಬಹುದಾ? ಖಂಡಿತ, ಈಗ ನಾನಾಗ್ಲೇ ಹೇಳ್ದಂಗೆ, ಓಕೆ, ಯಾವುದೇ ಒಂದು ರೋಗ ಅಥವಾ ಕೀಟ ಹಿಂದಿನ ಬೆಳೆಗೆ ಬಂದಿತ್ತು ಅಂದ್ರೆ ಆ ಬೆಳೆನಲ್ಲಿ ನನ್ನ ಮುಂದಿನ ಬೆಳೆ ಸಿಗೋದವರೆಗೂ ಅದು ಜೀವನ ಉಳಿಸ್ಕೋಬೇಕಾಗುತ್ತೆ. ಅವಾಗ ಏನ್ ಮಾಡುತ್ತೆ, ಅದು ಕೋಶಾವಸ್ಥೆಗೆ ಹೋಗಿರುತ್ತೆ ಅಥವಾ ಮೊಟ್ಟೆಯನ್ನ ಇಟ್ಬಿಟ್ಟು ತನ್ನ ಸಂತತಿಯನ್ನ ಮುಗಿಸಿರುತ್ತೆ ಅಲ್ಲಿ, ಆಕ್ಚುಲಿ ತನ್ನ ಜೀವಿತಾವಧಿ ಮುಗಿಸಿರುತ್ತೆ. ಸೊ ಆ ಕೋಶ ಅಥವಾ ಆ ಮೊಟ್ಟೆ ಆ ನಂತರ ನೀವು ಬೆಳೆಯನ್ನ ಒಡ್ಡಿದಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ಅಂಶಗಳನ್ನ ಗಮನಿಸಿದಾಗ ಅದು ಮರಿಯಾಗಿ ಹೊರಗಡೆ ಬರುತ್ತೆ, ಮರಿಯಾಗಿ ನಮ್ಮ ಬೆಳೆಯನ್ನ ತಿನ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಈಗ ಬಂದಿದ್ದಲ್ಲ, ಅದು ಮೊದಲೇ ಇರಂತ ಕೋಶದಿಂದ ಬಂದಿದ್ದಂತ. ಖಂಡಿತ ಖಂಡಿತ. ಸೊ ಆ ಒಂದು ರೋಗಾಣು ಅಥವಾ ಕೀಟಾಣುವನ್ನ ಕೀಟಾಣುವಿನ ಅಂಶವನ್ನ ನಾವು ಮಾಗಿ ಉಳುಮೆ ಮಾಡದಂತ ಸಂದರ್ಭದಲ್ಲಿ ಬೇಸಿಗೆನಲ್ಲಿ ತಾಪಮಾನ ಜಾಸ್ತಿ ಇರೋದ್ರಿಂದ ಆ ರೋಗ ಕೋಶಾವಸ್ಥೆಲಾದ್ರೂ ಇರ್ಲಿ ಅಥವಾ ಮೊಟ್ಟೆ ಅವಸ್ಥೆನಲ್ಲಾದ್ರೂ ಇರ್ಲಿ, ಸೊ ಅವೆರಡೂ ಕೂಡ ಬಿಸಿಲಿನ ತಾಪಕ್ಕೆ ಸೇರ್ಕೊಂಡಾಗ ಆಟೋಮೆಟಿಕ್ ಆಗಿ ಅದು ಸುಟ್ಟೋಗುತ್ತೆ ಆಕ್ಚುಲಿ. ಇನ್ನೊಂದು, ಪಕ್ಷಿಗಳು ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥ ಯಾವುದೇ ಕೀಟದ ಇದಾದ್ರೂ ಕೂಡ ಆ ಪಕ್ಷಿಗಳು ತಿಂದ್ಕೊಂಡು ತಮ್ಗೆ ಆಹಾರವನ್ನ ಮಾಡ್ಕೊತವೆ. ಅಂದ್ರೆ ಡಾಕ್ಟರ್ ಗೌಡ ಅವರೇ, ಈಗ ಈ ಒಂದು ಮಾಗಿ ಉಳುಮೆನ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ, ಈ ಬಾರಿ ನನಗೆ ಬೆಳೆ ಬೆಳಿಲಿಕ್ಕಾಗಲ್ಲ, ನಾನು ಹೊಲ ಹಾಗೆ ಬಿಟ್ಬಿಡ್ತೇನೆ, ಉಳುಮೆ ಮಾಡೋದಿಲ್ಲ, ಯಾಕಂದ್ರೆ ಬೆಳೆ ಬೆಳೆಯೋದಿಲ್ಲ, ಮುಂದಿನ ವರ್ಷ ಬೆಳ್ಕೋತೇನೆ ಅಂತಾರೆ. ಆದ್ರೆ ಈಗ ನೀವು ಈ ಉಳುಮೆ ಮಾಡಿಲ್ಲ ಅಂದ್ರೆ ಈ ಅದು ಏನು ಕೀಟಗಳು ಭೂಮಿ ಒಳಗೆ ಕೋಶಗಳು ಇಟ್ಟಿರ್ತವಲ್ಲ, ಅವು ನಾಶ ಆಗಲ್ಲ, ಮತ್ತೆ ಮುಂದಿನ ವರ್ಷ ಕೂಡ ಮುಂದುವರಿತವೆ. ಆದ್ರಿಂದ ಯಾವ್ದೇ ಕಾರಣ ನೀವು ಬೆಳೆ ಬೆಳಿತೀರೋ ಇಲ್ಲೋ ಮುಂದಿನ ವರ್ಷ ಈ ಕೋಶಗಳನ್ನ ನೀವು ಈ ನಾಶ ಮಾಡದಿದ್ರೆ ಮುಂದಿನ ವರ್ಷಕ್ಕೆ ಮತ್ತೆ ಮುಂದೆ ಹೋಗ್ತಾವ ಅಂತ. ಅದೊಂದೇ ಕಾರಣ ಅಲ್ಲ, ಇವನ್ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಅಂಶವನ್ನ ನಾವು ಗಮನಿಸಬಹುದು. ಆಕ್ಚುಲಿ ಅಲ್ಲಿ ಕಪ್ಪು ಮಣ್ಣಿನ ಭೂಮಿ ಇದ್ದು ಪೂರ್ವ ಮುಂಗಾರು ಮತ್ತೆ ಮುಂಗಾರಿನಲ್ಲಿ ಸ್ವಲ್ಪ ಕಡಿಮೆ ಮಳೆ ಬಂದು ಹಿಂಗಾರಿ ಬೆಳೆಯನ್ನ ನಾವು ಹೆಚ್ಚು ಅವಲಂಬಿತ ಆಗಿರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಸೊ ಆಗ ಪ್ರಾರಂಭದಲ್ಲಿ ಅವರು ಯಾವುದೇ ಬೆಳೆಯನ್ನ ಒಡ್ದೇ ಇದ್ರು ಕೂಡ ನಾವು ಪ್ರಾರಂಭದಲ್ಲಿ ಬೀಳ್ತಕ್ಕಂಥ ಅಲ್ಪ ಸ್ವಲ್ಪ ಮಳೆ ನೀರನ್ನ ಕಪ್ಪು ಮಣ್ಣಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಭೂಮಿಯನ್ನ ಉಳುಮೆ ಮಾಡಿಟ್ಟಿದ್ರೆ ಸೊ ಒಂದು ಇಂದಿನ ಬೆಳೆಯ ರೋಗ ಕೀಟಗಳು ನಾಶ ಆಗ್ತಕ್ಕಂಥದ್ದು ಒಂದು, ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆ ಆಗ್ತಕ್ಕಂಥದ್ದು ಎರಡನೇದು, ಮತ್ತೆ ಮೂರನೇ ಅಂಶ ಆಕ್ಚುಲಿ ಕಳೆಗಳೇನಾದ್ರು ಇದ್ರೆ ಕಳೆ ಬೀಜಗಳು ಕೂಡ ಮೇಲ್ಭಾಗ ಬಂದು ಅವು ಕೂಡ ನಾಶ ಆಗ್ತವೆ, ಕಳೆ ಬೀಜವನ್ನ ನಾಶ ಮಾಡ್ತಕ್ಕಂಥದ್ದು ಮೂರನೇದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಂದಿನ ಬೆಳೆಯಲ್ಲಿರ್ತಕ್ಕಂಥ ಕಸಕಡ್ಡಿ ಏನ್ ಉಳಿದಿರುತ್ತೆ, ಉದಾಹರಣೆಗೆ ನಾವು ತೊಗರಿಯನ್ನಾಗ್ಲಿ ಅಥವಾ ರಾಗಿಯನ್ನಾಗ್ಲಿ ಮೂರು ನಾಲ್ಕು ಇಂಚು ಬಿಟ್ಟು ಕಟ್ ಮಾಡಿರ್ತೀವಿ, ಅದು ಭೂಮಿ ಒಳಗಡೆ ಸೇರ್ಕೊಂಡು ಅದನ್ನ ಮುಂದಿನ ಬೆಳೆಯನ್ನ ನೀವು ಇಡುವಷ್ಟರಲ್ಲಿ ಕೊಳ್ತು ಭೂಮಿನಲ್ಲಿ ಅದು ಪೋಷಕಾಂಶವಾಗಿ ಪರಿವರ್ತನೆ ಆಗಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿರುತ್ತೆ. ಸೊ ಈ ಎಲ್ಲಾ ಕಾರಣಕ್ಕೋಸ್ಕರ ನಾವು ಮಾಗಿ ಉಳುಮೆ ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನ ರೈತ ಬಾಂಧವರು ಕೊಡಬೇಕಾಗುತ್ತೆ. ನೋಡಿ ಡಾಕ್ಟರ್ ತಿಮ್ಮೇಗೌಡರೇ, ಈಗ ಸಾಕಷ್ಟು ಕಡೆ ರೈತರಿಗೆ ತಮ್ಮ ಹೊಲದಲ್ಲಿ ಈಗ ಬೆಳೆ ಬೆಳೆಯಲ್ಲ ಅಂತ ಹೇಳಿ ತಾವು ಹೊಲನ ಉಳುಮೆ ಮಾಡದೆ ಬಿಟ್ಬಿಡ್ತಾರೆ. ಈ ಪದ್ಧತಿನ ಈ ಅನುಸರಿಸಿಕೊಂಡು ಹೋದ್ರೆ ಮುಂದೆ ಅವರಿಗೆ ಕಷ್ಟ ಇದೆ ಅಂದ್ರೆ ಸುಮ್ಸುಮ್ನೆ ಅವ್ರ ಬೆಳೆ ನಾಶಕ್ಕೆ ಒಳಗಾಗ್ತದೆ. ಈಗ ರೈತ ಬಾಂಧವರು ಈ ತರ ಬೆಳೆಗಳನ್ನ ಈ ತರ ಮುಂದೆ ಈ ನಮ್ಗೆ ಗೊತ್ತಾಗಲ್ಲ, ಈಗ ಮೇಲ್ಗಡೆ ಭೂಮಿ ಚೆನ್ನಾಗಿ ಕಾಣುತ್ತೆ ಆದ್ರೆ ಈ ಹುಳಗಳು ಒಳಗಡೆ ಕೋಶಗಳನ್ನು ಇಟ್ಟು ತಮ್ಮ ಸಂತಾನನ ಮುಂದುವರ್ಸಕ್ಕಾಗಿ ಅಲ್ಲಿ ಹೋಗಿರ್ತವೆ. ನೀವು ಮಾಗಿ ಉಳುಮೆ ಮಾಡ್ಕೊಂತ ಹೋದ್ರೆ ನಿಮ್ಗೆ ಒಳ್ಳೇದೇ, ನೀವು ಬೆಳೆ ಬೆಳಿತಿರೋ ಇಲ್ಲೋ ಆದ್ರೂ ಉಳುಮೆ ಮಾಡೋದ್ರಿಂದ ನೀವು ಈಗ ಈ ಕೀಟಗಳ ಸಂತತಿಯನ್ನ ನೀವು ನಿರ್ನಾಮ ಮಾಡ್ಕೊತ ಹೋಗ್ಬಹುದು, ನಿಮ್ಮ ಬೆಳೆಗಳು ಮುಂದೆ ಜಾಸ್ತಿ ಬೆಳೆನು ಕೊಡಬಹುದು, ಆದ್ರೆ ನಾಶ ಆಗದಿದ್ದಂಗ ಆಗುತ್ತೆ. ಜೊತೆಗೆ ಇನ್ನೊಂದೇನಾಗುತ್ತೆ ಅಂದ್ರೆ ನೀವು ಉಳುಮೆ ಮಾಡದೆ ಬಿಟ್ಬಿಟ್ರಿ ಭೂಮಿನ ಅಂತಂದ್ರೆ ಆ ನಂತರ ಬೀಳ್ತಕ್ಕಂಥ ಮಳೆ ನೀರಲ್ಲಿ ಮಣ್ಣಿನ ಕೊಚ್ಚಣೆ ಆಗುತ್ತೆ, ಮೇಲ್ಪದರದ ಮಣ್ಣು ಸಡ್ಲ ಆಗಿ ನೀರು ಹರಿದೋಗುತ್ತೆ, ನೀರು ಒಳಗಡೆ ಇಂಗದಿಲ್ಲ. ಹೆಚ್ಚಿನ ಹೊರಹರಿವನ್ನ ನಾವು ನೋಡ್ತೀವಿ, ಹೊರಹರಿವು ಹೋಗಬೇಕಾದ್ರೆ ಮಣ್ಣಿನ ಬಗಡವನ್ನ ನಾವು ನೋಡ್ತಾ ಇರ್ತೀವಿ, ಅಂದ್ರೆ ಭೂಮಿಯ ಮೇಲ್ಪದರದಲ್ಲಿರ್ತಕ್ಕಂಥ ಫಲವತ್ತಾದಂತ ಮಣ್ಣು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಕೊಚ್ಕೊಂಡು ಹೋಗೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಕೂಡ ನಾಶ ಆಗ್ತಾ ಇರುತ್ತೆ. ನೋಡಿ ನೋಡಿ, ರೋಗ ಮತ್ತೆ ಕೀಟಗಳು ಕೂಡ ನಾಶ ಆಗ್ತಾ ಇರ್ತವೆ. ಅದನ್ನು ಕೂಡ ನೀವು ಸಂರಕ್ಷಣೆ, ನಿಮ್ಮ ಹೊಲದ ಮಣ್ಣನ್ನ ಸಂರಕ್ಷಣೆ ಅಂದ್ರೆ ಈ ನೀವು ಉಳದ್ರಿಂದ ಮೇಲ್ಗಡೆ ಪದರು ಕೆಳಗೆ ಕುಂದ್ಕೊಂಡಿರುತ್ತೆ, ಕೆಳಗಡೆ ಮೇಲ್ ಮೇಲ್ಗಡೆ ಬರುತ್ತೆ, ಅಂದ್ರೆ ಕೆಳಗಡೆ ಇರುವಂತ ಕೀಟಗಳ ಕೋಶಗಳೆಲ್ಲ ಹೊರಗೆ ಬಂದಿರ್ತವೆ. ಅದ್ರ ಜೊತೆಗೆ ಸೊ ಆ ರೀತಿನಲ್ಲಿ ಆದಂತ ಸಂದರ್ಭದಲ್ಲಿ ಭೂಮಿ ಎಪ್ಪ ಆಗಿದ್ದಾಗ ಹೊರಗಾಳಿ ಒಳಗಡೆ ಹೋಗುತ್ತೆ, ನಾವು ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಗಾಳಿ ಒಳಗಡೆ ಆಡೋದ್ರಿಂದ ಭೂಮಿ ಒಳಗಡೆ ತಂಪಾಗಿ ತಂಪಾಗೋ ಕಾರಣಕ್ಕೆ ಏನಾಗುತ್ತೆ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಿ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡ್ತವೆ, ನೀರು ಕೂಡ ಸಂರಕ್ಷಣೆ ಆಗುತ್ತೆ. ಇನ್ನೊಂದು ಡಾಕ್ಟರ್ ತಿಮ್ಮೇಗೌಡ ಅವರೇ, ಮಾಗಿ ಉಳುಮೆಯಿಂದ ಮಣ್ಣಿನ ಫಲವತ್ತತೆ ಮೇಲೆ ಆಗುವಂತ ಪರಿಣಾಮಗಳು ಯಾವ್ಯಾವ ಇರಬಹುದು ಒಂದೊಂದಾಗಿ ಹೇಳಿ. ಖಂಡಿತ, ಒಂದು ಮಾಗಿ ಉಳುಮೆಗೂ ಮಣ್ಣಿನ ಫಲವತ್ತತೆ ಅಥವಾ ಮಣ್ಣಿನ ಆರೋಗ್ಯಕ್ಕೂ ಸಂಬಂಧವನ್ನ ನಾವು ನೋಡೋದಾದ್ರೆ, ಒಂದು ನಾವು ಇಂದಿನ ಬೆಳೆಯನ್ನ ನಾವು ಆಗ್ಲೇ ಮಾತಾಡಿದ್ವಿ, ಕಟಾವು ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಪದಾರ್ಥವನ್ನ ಉಳಿಸಿ ಕಟ್ ಮಾಡಿರ್ತೀವಿ, ಅಂದ್ರೆ ಭೂಮಿಯ ಮಟ್ಟಕ್ಕೆ ನಾವು ಕಟ್ ಮಾಡಲ್ಲ ಅಥವಾ ಬೇರಾದ್ರೂ ಕೂಡ ಭೂಮಿ ಒಳಗಡೆ ಇರುತ್ತೆ. ಸೊ ನೀವು ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಮಣ್ಣು ಮೇಲಿಂದ ಕೆಳಗಡೆ ತಿರುವಾಕೋದ್ರಿಂದ ಏನಾಗುತ್ತೆ, ಆ ಕಸ ಕಡ್ಡಿಗಳೆಲ್ಲ ಮಣ್ಣೊಳಗಡೆ ಸೇರ್ಕೊಂಡು ಅವು ಕೊಳತು ಮುಂದಿನ ಬೆಳೆಗೆ ಗೊಬ್ಬರ ಆಗ್ತವೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಎರಡನೇದು, ಮಾಗಿ ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಭೂಮಿ ಎಪ್ಪಾಗಿರ್ತಕ್ಕಂಥ ಭೂಮಿನಲ್ಲಿ ಗಾಳಿ ಸರಿಯಾಗಿ ಆಡಿರೋದಿಲ್ಲ. ಸೊ ಗಾಳಿ ಆಡದೇ ಇರೋದ್ರಿಂದ ಏನಾಗುತ್ತೆ, ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಮೇಲ್ಪದರದಲ್ಲಿರ್ತಕ್ಕಂಥ ತಂಪಾದ ಗಾಳಿ ಭೂಮಿ ಒಳಗಡೆ ಎಂಟರ್ ಆಗುತ್ತೆ, ಭೂಮಿ ಒಳಗಡೆ ಇರತಕ್ಕಂಥ ಬಿಸಿಯಾದ ಗಾಳಿ ಹೊರಗಡೆ ಬರುತ್ತೆ. ಸೊ ಆವಾಗ ಏನಾಗುತ್ತೆ, ಗಾಳಿಯ ಸಂಚಲನದಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು, ಒಂದು ಗ್ರಾಮ್ ಮಣ್ಣಿನಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಅವು ನಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತಮ್ಮ ಚಟುವಟಿಕೆಯನ್ನು ಮಾಡ್ತಾ ಇರ್ತವೆ, ಅವಕ್ಕೆ ಗಾಳಿ ಬೇಕಾಗುತ್ತೆ. ಆ ಒಂದು ಗಾಳಿ ನೀವು ಮಾಗಿ ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಅವಕ್ಕೆ ದೊರೆಯೋದ್ರಿಂದ ಏನಾಗುತ್ತೆ, ಅವುಗಳ ಚಟುವಟಿಕೆ ಜಾಸ್ತಿ ಆಗಿ ಮಣ್ಣಿನ ಆರೋಗ್ಯ ಸುಧಾರಿಸೋದಕ್ಕೆ ಪ್ರಾರಂಭಿಸುತ್ತೆ. ಇದ್ರ ಜೊತೆಗೆ ಕಸ ಕಡ್ಡಿ ಕಳೆ ಏನೇ ಇದ್ರೂ ಕೂಡ ಮಣ್ಣೊಳಗಡೆ ಸೇರ್ಕೊಳ್ಳೋದ್ರಿಂದ ಎಲ್ಲವೂ ಕೊಳತು ಮುಂದಿನ ಬೆಳೆ ಬರುವಷ್ಟರಲ್ಲಿ ಭೂಮಿ ತಾನು ಸದೃಢವಾಗಿ ಮುಂದಿನ ಬೆಳೆಗೆ ಸಿದ್ಧವಾಗುತ್ತೆ. ಸೊ ಈ ರೀತಿನಲ್ಲಿ ಮಣ್ಣಿನ ಆರೋಗ್ಯ ಮತ್ತೆ ಫಲವತ್ತತೆಗೆ ಸಹಕಾರಿಯಾಗುತ್ತೆ ಇದು. ಈಗ ಮಾಗಿ ಉಳುಮೆಯಿಂದ ಕಳೆಗಳ ಹತೋಟಿಯನ್ನು ಕೂಡ ಮಾಡಬಹುದಾಗಿದೆ ಅಂತ ಹೇಳಿದ್ರಿ, ಈ ಯಾವ್ಯಾವ ಕಳೆಗಳು ಇಲ್ಲಿ ನಾಶ ಆಗ್ತವೆ ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ಗೌಡ್ರೆ. ಕಳೆಗಳಲ್ಲಿ ಬಹಳ ತರ ಬರ್ತವೆ. ಒಂದು ಬೀಜವನ್ನ ಉತ್ಪಾದನೆ ಮಾಡುವಂತ ಏಕದಳ ಜಾತಿಗೆ ಸೇರಿದಂತ ಕಳೆಗಳಿರ್ಬೋದು ಅಥವಾ ದ್ವಿದಳ ಜಾತಿಗೆ ಸೇರಿದಂತ ಕಳೆಗಳಿರ್ಬೋದು, ಅಂದ್ರೆ ಅಗಲ ಎಲೆ ಇರತಕ್ಕಂಥವು ಅಥವಾ ಹುಲ್ಲಿನಂತ ಜಾತಿಗೆ ಸೇರಿದಂತ ಕಳೆ ಇರ್ಬೋದು. ಮತ್ತೊಂದು ಈ ಜೊಂಡಿನ ಜಾತಿಗೆ ಸೇರಿದಂತ ಸೆಡ್ಜಸ್ ಅಂತ ಕರಿತೀವಿ, ಅವು ಕೂಡ ಇರಬಹುದು ಆಕ್ಚುಲಿ. ಸೊ ಯಾವ ಕಳೆಗಳು ಬೀಜವನ್ನ ಉತ್ಪಾದನೆ ಮಾಡಿ ಒಂದು ಸಲ ಬೀಜವನ್ನ ಉತ್ಪಾದನೆ ಮಾಡುದು ಅಂತಂದ್ರೆ ಮಣ್ಣಲ್ಲಿ ಸೇರ್ಕೋತು ಅಂತಂದ್ರೆ ನಮ್ಮಲ್ಲಿ ಒಂದು ಸಾಮಾನ್ಯವಾಗಿ ಹೇಳ್ತೀವಿ, ಒಂದು ವರ್ಷ ಕಳೆಯನ್ನ ಬೀಜ ಆಗೋದಕ್ಕೆ ಬಿಟ್ರೆ ನೀವು 7 ವರ್ಷಗಳ ಕಾಲ ಕಳೆಯನ್ನ ತೆಗಿತಾ ಇರಬೇಕಾಗತ್ತೆ ಅಂತಕ್ಕಂಥ ನಾಣುಡಿ ಇದೆ, ಅದು ಸತ್ಯನೇ ಸತ್ಯ. ಸೊ ಇಲ್ಲೇನಾಗುತ್ತೆ, ಕಳೆ ಬೀಜಗಳು ಭೂಮಿ ಒಳಗಡೆ ಬಿದ್ದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಮಾಗಿ ಉಳುಮೆ ಮಾಡಿದಾಗ ಭೂಮಿಯ ಒಳಪದರದಲ್ಲಿರ್ತಕ್ಕಂಥ ಕಳೆ ಬೀಜಗಳು ಕೂಡ ಮೇಲ್ಪದರಕ್ಕೆ ಬರ್ತವೆ. ಮೇಲ್ಪದರದಲ್ಲಿ ಅವತ್ತಿನ ಬಿಸಿಲಿನ ತಾಪಮಾನಕ್ಕೆ ಅವು ತಮ್ಮ ಒಂದು ಮೊಳಕೆ ಹೊಡೆಯುವಂತ ಸಾಮರ್ಥ್ಯವನ್ನ ಕಳ್ಕೊತವೆ. ಅಂದ್ರೆ ಮಾಗಿ ಉಳುಮೆ ಸಮಯದಲ್ಲಿ ಬಿಸಿಲು ಕೂಡ ತುಂಬಾ ಪ್ರಖರತೆ ಹೊಂದಿರುತ್ತೆ ಖಂಡಿತ. ಅಂದ್ರೆ ಕಾರಣ ಯಾಕಂದ್ರೆ ಈ ಭೂಮಿನ ಕೆಲವೊಂದು ಇದನ್ನ ಅದು ಗುಣಪಡಿಸಲಿಕ್ಕಾಗಿ ಬಂದಿರುತ್ತೆ ಅಷ್ಟು ಬಿಸಿಲು ಅಂತ. ಒಂದು ಎರಡನೇದು, ಇನ್ನು ಗೆಡ್ಡೆ ಜಾತಿಗೆ ಸೇರಿದಂತ ಕಳೆ ಬೀಜಗಳಾದ್ರೆ ಸಾಮಾನ್ಯವಾಗಿ ಗೆಡ್ಡೆಗೆ ಜಾತಿಗೆ ಸೇರಿದಂತ ಕಳೆ ಬೀಜಗಳು ಸಾಮಾನ್ಯವಾಗಿ ನಿಮ್ಮ ಭೂಮಿಯ ಪದರದಿಂದ 4 ಇಂಚ್ 8 ಇಂಚ್ ವರೆಗೂ ಕೂಡ ತಮ್ಮ ಗೆಡ್ಡೆಗಳನ್ನ ಅಲ್ಲಲ್ಲಿ ಇಟ್ಟಿರ್ತವೆ. ಸೊ ಆ ಗೆಡ್ಡೆಗಳು ಮೇಲ್ಮುಖವಾಗಿ ಬರೋದ್ರಿಂದ ಆ ಗೆಡ್ಡೆಗಳು ಕೂಡ ಒಂದು ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಾಗೋದ್ರಿಂದ ಆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಅದನ್ನ ತಿನ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಎರಡನೇದು ಬಿಸಿಲಿನ ತಾಪಮಾನಕ್ಕೆ, ಓಕೆ, ಬಿಸಿಲಿನ ತಾಪಮಾನಕ್ಕೆ ಆ ಗೆಡ್ಡೆಗಳು ಕೂಡ ನಾಶ ಆಗ್ತವೆ. ಮೂರನೇದು, ಇನ್ನು ಕಳೆ ಸತ್ತೆಗಳೇನಾದ್ರೂ ಭೂಮಿ ಮೇಲ್ಗಡೆನೆ ಉಳ್ಕೊಂಡಿದ್ರೆ ಭೂಮಿ ಒಳಗಡೆ ಸೇರ್ಕೊಳ್ಳೋದ್ರಿಂದ ಅವು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗೆ ಒಳಪಟ್ಟು ಅವು ಕೊಳತು ಗೊಬ್ಬರ ಆಗೋದಿಕ್ಕೆ ಅನುಕೂಲ ಆಗ್ತವೆ. ಸೊ ಆ ರೀತಿನಲ್ಲಿ ಮುಂದಿನ ಬೆಳೆಗೆ ಬರ್ತಕ್ಕಂತ ಕಳೆಯ ಆವಳಿಯನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಗೌಡ ಅವರೇ, ಈಗ ನಾವು ಈಗ ಉಳುಮೆ ಮಾಡೋದು, ಮಾಗಿ ಉಳುಮೆ ಮಾಡೋದು ಅಂತ ನಾವು ಹೇಳಿದ್ವಿ. ಈಗ ಬೆಳೆ ಅಂದ ತಕ್ಷಣ ಈಗ ಭತ್ತ ಬೆಳೆ ಜಾಗ, ಗೋಧಿ ಬೆಳೆ ಜಾಗ ಅಥವಾ ಇನ್ಯಾವುದೋ ಬೆಳೆ ಬೆಳೆ ಜಾಗದ ಬಗ್ಗೆ ನಾವು ಹೇಳಿದ್ವಿ. ಈಗ ಕೆಲವೊಂದು ತೋಟಗಾರಿಕಾ ಬೆಳೆ ಬೆಳೆಯೋ ಜಾಗ ಇರ್ಬೋದು ಅಥವಾ ಈಗ ಮತ್ತಾವುದೋ ಈಗ ಅರಣ್ಯ ಸಸ್ಯಗಳನ್ನ ಬೆಳೆಯೋ ಜಾಗ ಇರ್ಬೋದು, ಅಲ್ಲಿ ಹ್ಯಾಂಗ್ ಮಾಡಬೇಕು ಮಾಗೆ ಉಳುಮೆನ? ಖಂಡಿತ. ಈಗ ತೋಟಗಾರಿಕಾ ಬೆಳೆಗಳು ಅಂತ ಬಂದಾಗ ಅಲ್ಲಿ ನಾವು ಎರಡು ವಿಧವನ್ನ ನೋಡಬಹುದು ಪ್ರಮುಖವಾಗಿ. ಯಾವುದು ಅಂದ್ರೆ ವಾರ್ಷಿಕ ಬೆಳೆಗಳು, ವರ್ಷ ಪೂರ್ತಿ ತರಕಾರಿ ಅಥವಾ ಹೂವಿನ ಬೆಳೆಗಳನ್ನ ನಾವು ವರ್ಷ ಪೂರ್ತಿ ಬೇರೆ ಬೇರೆ ಬೆಳೆಗಳನ್ನ ಹಾಕುವಂತ ಸಾಧ್ಯತೆ ಇರುತ್ತೆ. ಹೌದು. ಇನ್ನೊಂದು ಬಹುವಾರ್ಷಿಕ ಬೆಳೆಗಳು, ಪೆರಿನಿಯಲ್ಸ್ ಅಂತ ನಾವೇನ್ ಕರೀತೀವಿ, ಅವು ಹಣ್ಣಿನ ಜಾತಿಗೆ ಸೇರಿದಂತವಿರ್ಬೋದು ಅಥವಾ ತರಕಾರಿಗಳು ಕೂಡ, ತರಕಾರಿಯು ಪೆರಿನಿಯಲ್ ಇರತಕ್ಕಂತ ಸಾಧ್ಯತೆ ಇರ್ತವೆ. ಸಾಮಾನ್ಯವಾಗಿ ತರಕಾರಿ ಅಥವಾ ಹೂವಿನ ಜಾತಿಗೆ ಸೇರಿದಂತ ಬೆಳೆಗಳನ್ನ, ತೋಟಗಾರಿಕಾ ಬೆಳೆಗಳನ್ನ ಹಾಕೋದಾದ್ರೆ ರೈತ ಬಾಂಧವರು ಪ್ರಮುಖವಾಗಿ ನೀರಾವರಿ ಸೌಲಭ್ಯವನ್ನ ಇಟ್ಟುಕೊಂಡು ಮಾಡಿರ್ತಾರೆ. ಸೊ ಬೇಸಿಗೆನಲ್ಲಿ ಕೆಲವೊಂದು ತರಕಾರಿಗಳನ್ನ ಹಾಕುವಂತ ಸಂದರ್ಭ ಇದ್ರೆ ನೀವು ಮಳೆ ನೀರು ಕಾಯಬೇಡಿ. ನೀವು ಉದಾಹರಣೆಗೆ ಏಪ್ರಿಲ್ ತಿಂಗಳಲ್ಲಿ ಅಥವಾ ಮೇ ತಿಂಗಳಲ್ಲಿ ಅದನ್ನ ನಾಟಿ ಮಾಡಬೇಕು ಅಥವಾ ಬಿತ್ತನೆ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡ್ಕೊಂಡಿದ್ರೆ, ಯಾಕೆಂದ್ರೆ ಮಾರುಕಟ್ಟೆ ಯಾವಾಗ ಸಿಗುತ್ತೆ, ಪ್ರೈಸ್ ಯಾವಾಗ ಬೆಲೆ ಯಾವಾಗ ಸಿಗುತ್ತೆ ಅಂತಕ್ಕಂಥದ್ರ ಮೇಲೆ ನಿಮ್ಮ ಬಿತ್ತನೆ ಅವಧಿ ನಿರ್ಧಾರ ಆಗುತ್ತೆ. ಸೊ ನೀವು ಬಿತ್ತುವಂತ ಮುಂಚಿತವಾಗಿ ಒಂದು ತೆಳುವಾಗಿ ಸ್ಪ್ರಿಂಕ್ಲರ್ ಅಥವಾ ತೆಳುವಾಗಿ ನೀರನ್ನ ಕೊಡಿಸೋದ್ರ ಮುಖಾಂತರ ತೇವಾಂಶವನ್ನು ತಗೊಬಂದು ಮಳೆಗೆ ಕಾಯ್ದನೆ ಭೂಮಿಯನ್ನು ಉಳುಮೆ ಮಾಡಿ ಒಂದು 10-15 ದಿವಸ ಬಿಟ್ಟು ಬಿಡಿ. ಸೊ ಆ ರೀತಿನಲ್ಲಿ ನೀವು ಆ ಒಂದು ಬೆಳೆಗಳಲ್ಲಿ ಮಾಗಿ ಉಳುಮೆ ಮಾಡತಕ್ಕಂಥದ್ದು ಸೂಕ್ತ. ಇನ್ನು ತೋಟಗಾರಿಕಾ ಬೆಳೆಗಳಾದ್ರೆ ಹಣ್ಣಿನ ಬೆಳೆಗಳ, ಹಣ್ಣಿನ ಜಾತಿಗೆ ಸೇರಿದಂತ ಬೆಳೆಗಳಲ್ಲಿ ಸಾಮಾನ್ಯವಾಗಿ 10-30 ಅಡಿ ಅಂತರವನ್ನು ಕೊಟ್ಟಿರ್ತಕ್ಕಂಥ ಬೆಳೆಗಳಾದ್ರೆ ನೀವು ವಾರ್ಷಿಕ ಬೆಳೆಗಳಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಏನ್ ಮಾಗಿ ಉಳುಮೆ ಮಾಡ್ತಿರೋ ಆ ಒಂದು ಕ್ರಮವನ್ನೇ ಅನುಸರಿಸತಕ್ಕಂಥದ್ದು ಇಲ್ಲಿ ಸೂಕ್ತ ಆಗುತ್ತೆ. ಸೊ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಬಿದ್ದಂತ ಮೊದಲನೇ ಮಳೆ ಹನಿಯನ್ನ ಬಳಸಿಕೊಂಡು ಮಣ್ಣು ತೇವ ಆದಾಗ ನೀವು ನೇಗಿಲಿನ ಸಹಾಯದಿಂದ ಭೂಮಿಯನ್ನ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡತಕ್ಕಂಥದ್ದು ಸೂಕ್ತ. ಇನ್ನೊಂದು ಡಾಕ್ಟರ್ ಗೌಡ ಅವರೇ, ಈಗ ನಾವು ಸಾಕಷ್ಟು ಕಡೆ ಕೇಳಿದ್ದೇವೆ, ಏ ನಮ್ಮ ಬೆಳೆಗೆ ಬೇರುಳ ಬಂದ್ಬಿಟ್ಟಿದೆ, ನಮ್ಮ ಬೆಳೆಗೆ ಹುಳ ತಿನ್ಬಿಟ್ಟಿದೆ, ಈ ತರ ಬರ್ತಾ ಇದೆ. ಅಂದ್ರೆ ಇವರು ತೋಟಗಾರಿಕಾ ಬೆಳೆಯಲ್ಲಿ ಬೆಳೀತಾ ಇದ್ದು ಈ ಬಹಳ ವರ್ಷದಿಂದ ಹೂಡದೆ ಹೋದ್ರೆ ಈ ತರ ಆಗ್ಬಹುದಲ್ಲ? ಖಂಡಿತ ಖಂಡಿತ. ಯಾಕೆಂದ್ರೆ ಈ ತರ ಬೇರುಳ ಬಂದ್ಬಿಟ್ಟಿದೆ, ಎಲ್ಲ ನಮ್ದು ತೆನೆ ಒಣಗ್ಬಿಟ್ಟಿದೆ, ಎಲೆ ಒಣಗ್ಬಿಟ್ಟಿದೆ, ಕೆಂಪಾಗ್ಬಿಟ್ಟಿದೆ, ಈ ತರ ಬಹಳ ನೊಂದ್ಕೋತಾ ಇದಾರೆ. ಇದು ಒಂದ್ ಕಾರಣ ಇರ್ಬೋದಲ್ಲ ಗೌಡ? ಖಂಡಿತ ಖಂಡಿತ. ಗಿಡದ ಒಂದು ಸಸ್ಯ ಜೈವಿಕ ಕ್ರಿಯೆಗಳಲ್ಲಿ ಬಂದಾಗ ಓಕೆ ಅಲ್ಲೇನಾಗುತ್ತೆ, ಬಹಳಷ್ಟು ಕ್ರಿಯೆಗಳು ಒಂದು ರೋಗ ರುಜಿನೆಯಿಂದ ಆಗೋದ್ರ ಜೊತೆಗೆ ಇನ್ನೊಂದು ಬೇರಿಗೆ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕದ ಲಭ್ಯತೆ ಇಲ್ಲದೇನೆ ಕೂಡ ಆಗುತ್ತೆ. ನೀವು ಮಾಗಿ ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಬಿಸಿಯಾದ ಗಾಳಿ ಹೊರಗಡೆ ಬಂದು ತಂಪಾದ ಗಾಳಿ ಒಳಗಡೆ ಹೋಗೋದ್ರ ಜೊತೆಗೆ ಓಕೆ ಆಮ್ಲಜನಕದ ಪ್ರಮಾಣ ಏನು ವಾತಾವರಣದಲ್ಲಿ ಇದೆ ಅದು ಭೂಮಿಯ ಒಳಗಡೆ ಹೋಗಿ ಸೇರುತ್ತೆ. ಒಳಗಡೆ ಹೋಗಿ ಸೇರಿದಾಗ ಬೇರು ಸದೃಢವಾಗಿ ಉಸಿರಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಉಸಿರಾಟ ಕ್ರಿಯೆಯನ್ನ ಸರಿಯಾದ ರೀತಿಯಲ್ಲಿ ಆಡಿದ್ವಿ ಅಂತಂದ್ರೆ, ಒಳ್ಳೆ ಗಾಳಿಯನ್ನ ಸರಿಯಾಗಿ ಉಸಿರಾಡಿದ್ವಿ ಅಂತಂದ್ರೆ ನಮ್ಮ ಅರ್ಧ ಆರೋಗ್ಯ ಅದರಲ್ಲೇ ಅವಲಂಬಿತ ಆಗಿರುತ್ತೆ. ಹಾಗಾಗಿ ಸಸ್ಯದ ಆರೋಗ್ಯ ಕೂಡ ಜಾಸ್ತಿ ಆಗಿ ಈ ರೋಗ ರುಜಿನೆ ಬಂದರೂ ಕೂಡ ತಡ್ಕೊಳ್ಳುವಂತ ತಾಕತ್ತು ತಾನಾಗಿ ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ರೀತಿನಲ್ಲಿ ಗಾಳಿಯ ಬದಲಾವಣೆಗೂ ಕೂಡ ಈ ಮಾಗಿ ಉಳುಮೆ ಸಹಕಾರಿ ಮಾಡಿ ಒಕ್ಕ ಬೇರಿನ ಬೆಳವಣಿಗೆಯನ್ನ ಉತ್ತಮಗೊಳಿಸಿ ಗಿಡದ ಆರೋಗ್ಯವನ್ನ ಕಾಪಾಡುತ್ತೆ. ಅಂದ್ರೆ ಈಗ ರೈತ ಬಾಂಧವರು ನಿರಂತರ ಕೃಷಿ ಮಾಡ್ತಾ ಹೋಗಿ ಎಲ್ಲೋ ಸ್ವಲ್ಪ ಅನಾನುಕೂಲ, ಇದು ಆಳುಗಳು ಸಿಗ್ತಾ ಇಲ್ಲ, ಇನ್ನೇನೋ ತ್ರಾಸ ಆಯ್ತು ಅಂತ ಹೇಳಿ ಉಳುಮೆ ಮಾಡೋದು ತಪ್ಪು, ಮಾಡದೆ ಬಿಡೋದು ತಪ್ಪು ಅಂತ. ಅಂದ್ರೆ ಈಗ ನಿಮ್ಮ ಹೊಲದಲ್ಲಿ ನೀವೇ ಈ ಹುಳ ಹುಳುಗಳಿಗೆ ಈಗ ಯಾವುದೇ ಹುಳುಗಳು ಅಂದ್ರೆ ಕೀಟಗಳ ಬೆಳವಣಿಗೆಗೆ ನೀವೇ ಕಾರಣ ಆಗ್ತಾ ಇದ್ದೀರಿ ಅಂತ. ಯಾವುದೇ ಕಾರಣಕ್ಕೂ ಮಾಗಿ ಉಳುಮೆ ಹಳೆ ಪದ್ಧತಿ ಇದೆ, ಪ್ರತಿ ವರ್ಷ ಉಳುಮೆ ಮಾಡೋದ್ ಮಾಡೇ ಬಿಡ್ಬೇಕು ಅಂತ. ಖಂಡಿತ ಈ ಪದ್ಧತಿನ ಯಾವುದೇ ಕಾರಣಕ್ಕೂ ನಿಲ್ಸಬೇಡ್ರಿ. ಖಂಡಿತ ಇದು ನಿಲ್ಸೋದ್ರಿಂದ ನಿಮಗೆ ಮುಂದೆ ಅನಾಹುತಕ್ಕೆ ದಾರಿ ಮಾಡಿಕೊಡ್ತದೆ. ನಿಮ್ ಗಿಡಗಳು ಒಣಗ್ತವೆ, ನಿಮ್ ಗಿಡಗಳು ಸೊರಗ್ತವೆ, ಬೆಳೆ ಕಡಿಮೆ ಕೊಡ್ತವೆ, ಗಿಡ ಸಾಯ್ತದೆ. ಖಂಡಿತ ಎಲ್ಲಾ ರೈತ ಬಾಂಧವರು ಮಾಗಿ ಉಳುಮೆನ ಮಾಡ್ರಿ. ಅದು ಯಾವುದೇ ಬೆಳೆ ಇರ್ಬೋದು, ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂತ ಹೋದ್ರೆ ಭೂಮಿ ಕೂಡ ಫಲವತ್ತತೆ ಆಗ್ತದೆ, ಕೀಟಗಳನ್ನು ಕೂಡ ಹತ್ತೊಟ್ಟಿಗೆ ತರ್ತದೆ, ನೀರಿನ ಸಂರಕ್ಷಣೆ ಕೂಡ ಕಳೆ ಕಂಟ್ರೋಲ್ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಮಾಗಿ ಉಳುಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ಗೌಡ್ರೆ. ಖಂಡಿತ ಒಟ್ಟಾರೆಯಾಗಿ ಹೇಳಿದರೆ ರೈತ ಬಾಂಧವರು ಮಾಗಿ ಉಳುಮೆ ಅಂತಕ್ಕಂಥದ್ದು ನಮ್ಮ ಅನಾದಿ ಕಾಲದಿಂದಲೂ ಒನ್ನೇರು ಅಂತಕ್ಕಂಥ ಒಂದು ರೈತ ಬಾಂಧವರು ಏನು ಒಂದು ಸಂಸ್ಕೃತಿಯನ್ನು ಅಳವಡಿಸಿಕೊ ಬಂದಿದ್ದಾರೆ. ಅದರ ಒಂದು ವೈಜ್ಞಾನಿಕ ಪದ ಅಷ್ಟೇ. ಅದನ್ನ ಮಾಡೋದ್ರ ಮುಖಾಂತರ ನೀವು ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಮತ್ತೆ ಕಳೆಗಳನ್ನು ರೋಗ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಣ್ಣು ಕೊಚ್ಚಣೆ ಅಥವಾ ಮಣ್ಣು ಸವಕಳಿಯನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಎಲ್ಲಾ ಕಾರಣಗಳಿಂದ ನಾವು ರೈತ ಬಾಂಧವರು ಈ ಪ್ರಾರಂಭದಲ್ಲಿ ಬೀಳ್ತಕ್ಕಂಥ ಏಪ್ರಿಲ್ ಮೇ ತಿಂಗಳಲ್ಲಿ ಬೀಳ್ತಕ್ಕಂಥ ಪ್ರಾರಂಭಿಕ ಮಳೆಯ ತೇವಾಂಶವನ್ನ ಬಳಸಿಕೊಂಡು ರೈತ ಬಾಂಧವರು ಒಂದು ಉಳುಮೆಯನ್ನ ಇಳಿಜಾರಿಗೆ ಅಡ್ಡಲಾಗಿ ಮಾಡಿ ಮಾಗು ಉಳುಮೆಯ ಸದುಪಯೋಗವನ್ನ ಪಡಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೋರ್ಕೋತೀವಿ. ಕೆಲವು ರೈತರಿದ್ದಾರೆ ತಮಗೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಮಾಗಿ ಉಳುಮೆ ಮೇಲೆ ತಿಳ್ಕೊಬೇಕಾಗಿದೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಫೋನ್ ಸಂಖ್ಯೆನ ಕೊಡಬಹುದಲ್ಲ ಡಾಕ್ಟರ್? ಖಂಡಿತ, ನನ್ನ ದೂರವಾಣಿ ಸಂಖ್ಯೆ 9741109702. ಇನ್ನೊಮ್ಮೆ ಹೇಳಿ, 9741109702. ಇನ್ನೊಮ್ಮೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಎಂ ಎನ್ ತಿಮ್ಮೇಗೌಡ ಅವರೇ. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾಗಿ ಉಳುಮೆಯ ಪ್ರಯೋಜನ ಕುರಿತು ಡಾಕ್ಟರ್ ತಿಮ್ಮೇಗೌಡ ಎಂಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ ಮೇಳವಾದನ ಕೇಳುವಿರಿ. Thank you.